ಸರಿ 20 ವರ್ಷ ಆಯ್ತು. ಯಾಕೆ ಕೃಷಿ ಬದುಕಿಗೆ ಬರ್ಬೇಕನ್ನಿಸ್ತು? ಸರಿ, ಎಲ್ಲರೂ ಈಗ ಔಷಧಿ ಗೊಬ್ಬರ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಂದು ವಿಷಮುಕ್ತ ಆಹಾರ ಪದ್ಧತಿನ ಅಳವಡಿಸ್ಕೊಂಡು ಒಂದು ಒಳ್ಳೆ ಕೃಷಿಯನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿ, ಆಮೇಲೆ ಕೃಷಿಯಲ್ಲಿ ಏನಾದರೂ ಒಂದು ಹೊಸ ಆಯಾಮನ ಸೃಷ್ಟಿಸಬೇಕು, ಏನಾದರೂ ಮಾಡಬೇಕು, ಆಮೇಲೆ ಸಾಧ್ಯವಾದಷ್ಟು ನಾನು ಈ ಸಮಾಜಕ್ಕೆ ನನ್ನದೇ ಆದ ರೀತಿಯಲ್ಲಿ ನಾನು ಕೊಡುಗೆಯನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಕೃಷಿಗೆ ಬಂದಿದ್ದೆ ಸರ್. ವಿದ್ಯಾಭ್ಯಾಸ ಎಲ್ಲ ಅವರು ಮಾಡಿದ್ರೆ? ವಿದ್ಯಾಭ್ಯಾಸ MA ಆಗಿದೆ ಸರ್ ನಂದು. ನಾನು ಸಾಕಷ್ಟು ಕಡೆ ಅರೆಕಾಲಿಕ ನೌಕರನಾಗಿ ಕೆಲಸ ಮಾಡಿದೆ, ಆದರೂ ಎಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಈ ಕೃಷಿಗೆ ಹೆಚ್ಚಿನ ಒಲವು ಇದ್ದಿದ್ದರಿಂದ ನಾನು ಕೃಷಿ ಕಡೆಗೆ ಆಸಕ್ತಿ ತೋರಿಸಿದ್ದೆ ಸರ್. MA ವಿದ್ಯಾಭ್ಯಾಸ ಮಾಡಿ ಕೃಷಿ ಕಡೆಗೆ ಆಸಕ್ತಿಯಿಂದ ಬಂದಿ ಅಂತಂದ್ರೆ, ಸಾಕಷ್ಟು ಜನ ನಾವು ರೈತರು ಮಾತಾಡಿಸ್ಬೇಕಾದ್ರೆ ಹೇಳ್ತಾರೆ, ಏನು ಈ ಕೃಷಿ ಲಾಭದಾಯಕಲ್ಲ, ನಾವು ಬೆಳೆದಂತ ಬೆಳೆ ಸೂಕ್ತವಾದ ಬೆಲೆ ಸಿಗ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ ಅಂತಾರೆ. ಅಂಥದ್ರಲ್ಲಿ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ ಸರ್? ಈಗ ಲಾಭದಾಯಕ ನಾವು ತಂದ್ಕೋಬೇಕು ಹೆಂಗೆ ಅಂತಂತಂದ್ರೆ, ಯಾವ ರೂಪದಲ್ಲಿ ತಂದ್ಕೋಬೇಕು ಅಂತಂದ್ರೆ ಬಹು ಬೆಳೆ ಪದ್ಧತಿಗೆ ಹೋದ್ರೆ ಅದರಲ್ಲಿ ಲಾಭದಾಯಕ ಅನ್ಸುತ್ತೆ. ಆಮೇಲೆ ಈಗ ನಂದು ತೋಟ ಇದೆ, ತೋಟದ ಸುತ್ತ ಅರಣ್ಯ ಕೃಷಿ ಮಾಡಿದ್ದೀನಿ, ಆಮೇಲೆ ತೆಂಗು ಇದೆ, ಹಲಸು, ಮಾವು, ನಿಂಬೆ, ಸಪೋಟ, ಆಮೇಲೆ ಕಾಳುಮೆಣಸು, ಹಲವಾರು ರೀತಿಯ ಹಣ್ಣಿನ ಗಿಡಗಳು. ಅದರ ಒಟ್ಟಿಗೆ ನಮಗೆ ಕಮರ್ಷಿಯಲ್ ಆಗಿ ಅಂತಂತಂದ್ರೆ ಅಡಿಕೆ ಮತ್ತೆ ತೆಂಗು ನಮಗೆ ಕಮರ್ಷಿಯಲ್ ಆಗುತ್ತೆ. ಅದರಲ್ಲಿ ಬರ್ತಕ್ಕಂಥ ಉಪ ಬೆಳೆಗಳು ಏನಿದಾವಲ್ಲ ಅವೆಲ್ಲ ನಮಗೆ ಸಣ್ಣ ಪುಟ್ಟ ಆದಾಯ ತಂದು ಕೊಡ್ತಕ್ಕಂಥ ಬೆಳೆಗಳೇ ಆಗೋದ್ರಿಂದ ಕೃಷಿ ಹೇಳಿದಷ್ಟು ಮಟ್ಟಿಗೆ ಲಾಭದಾಯಕ ಅಲ್ಲ ಅನ್ನೋರಿಗೆ ಇದೊಂದು ಉದಾಹರಣೆ. ಬಹು ಬೆಳೆ ಪದ್ಧತಿಗೆ ಅನುಸರಿಸೋದ್ರಿಂದ ಯಾವ್ಯಾವ್ದ್ರಿಂದ ಯಾವ್ಯಾವ ಮೂಲದಿಂದ ನಾವು ಆದಾಯನ ಪಡ್ಕೋಬಾರ್ದು ಅನ್ನೋದು ಅವರು ಈ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗುತ್ತೆ. ಆಮೇಲೆ ಆಯಿ ನೀರು ಮಾಡೋದ್ ಬದಲಿ ತುಂತುರು ನೀರಾವರಿ ಡ್ರಿಪ್ನು ಸಿಸ್ಟಮ್ ಇದನ್ನೆಲ್ಲ ಮಾಡಿಕೊಂಡು ವೆಂಚುರಿ ಮುಖಾಂತರ ಫರ್ಟಿಗೇಷನ್ ಕೊಡೋದು, ಆದಷ್ಟು ಲೇಬರ್ ಕಾಸ್ಟನ್ನು ಮಿತಗೊಳಿಸಿ ಆಮೇಲೆ ಜೀರೋ ಕಲ್ಟಿವೇಷನ್ಗೆ ಹೋಗಿ ಇಲ್ಲ ತಕ್ಕ ಮಟ್ಟಿಗೆ ಕಲ್ಟಿವೇಷನ್ ಅನ್ನು ಅನುಸರಿಸ್ಕೊಂಡು ಮಾಡಿದರೆ ಲಾಭದಾಯಕ ಆಗುತ್ತೆ ಸರ್. ಅಂದ್ರೆ ನಮ್ಮ ರೈತರು ಏಕ ಬೆಳೆಗಳು ಬರೀ ಪೂರ್ತಿ ಟೊಮೆಟೊ ಹಾಕೋದು, ಪೂರ್ತಿ ಈರುಳ್ಳಿ ಹಾಕೋದು, ಈ ತರ ಬೆಳೆಗಳ ಅಳವಡಿಸ್ಕೊಳ್ಳೋ ಬದಲು ನೀವು ಹೇಳ್ದಂಗೆ ಎಲ್ಲ ಮಿಶ್ರ ಬೆಳೆಗಳು ಸಮಗ್ರ ಕೃಷಿ ಅಳವಡಿಸ್ಕೊಂಡಾಗ ಕೃಷಿ ಕೈ ಹಿಡಿತ ರೈತನ ಅಂತೀರ? ಹೌದು ಸರ್, ಹೌದು ಸರ್. ಈಗ ತರಕಾರಿ ಮಾಡ್ತಕ್ಕಂಥ ರೈತರಿಗೆ ಹೇಳ್ತಿದ್ದೀನಿ, ನಾನು ಕೆಲವರು ನನ್ನ ಜೊತೆ ಸಂಪರ್ಕದಲ್ಲಿ ಬರ್ತಾರೆ, ನಾನು ಯಾಕೆಂತಂದ್ರೆ ಕೆಲವು ಕಡೆ ಸಂಪನ್ಮೂಲ ವ್ಯಕ್ತಿಯಾಗಿನು ನಾನು ಹೋಗ್ತೀನಿ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಅಲ್ಲಿ ನಾನು ಹೇಳೋದಿಷ್ಟೇ, ನೀವು ತರಕಾರಿ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ, ಒಂದು 4 ವೆರೈಟಿ ಕಾಲು ಎಕರೆಗೆ 1 ಎಕರೆ ಪೂರ್ತಿ ಟೊಮೆಟೊ ಹಾಕ್ತಾರೆ, ಟೊಮೆಟೊ ರೇಟ್ ಬಿದ್ದೋಯ್ತು ಅಂತ ಅಷ್ಟೇ ಅದನ್ನೆಲ್ಲ ಬೀದಿ ಚೆಲ್ತಾರೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾರೆ, ಲಾಸ್ ಆಯ್ತು ಅಂತ ಹೇಳ್ತಾರೆ, ಮತ್ತೆ ಟೊಮೆಟೊ ಹಾಕ್ತಾರೆ. ಇನ್ನು 100ಕ್ಕೊಬ್ಬ ರೈತ ಕ್ಲಿಕ್ ಆಗಿರ್ತಾರೆ ಟೊಮೆಟೊ ಬೆಳೆದ್ಬಿಟ್ಟು. ಆಮೇಲೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀಲಿ, ಅಲ್ಲಿ 4 ಎಕರೆ ಎಲ್ಲ ವೆರೈಟಿ ತರಕಾರಿ, 4 ವೆರೈಟಿ ತರಕಾರಿ ಮಾಡಿದರೆ ಯಾವುದಾದ್ರೂ ಒಂದು 2 ವೆರೈಟಿ ನಮಗೆ ಕೈಗೆ ಒಳ್ಳೆ ಲಾಭದಾಯಕವಾಗಿ ಸಿಗುತ್ತೆ, ಇದರಲ್ಲೂ ಮ್ಯಾನೇಜ್ ಆಗುತ್ತೆ. ಆ ಥರ ಒಂದು ಬಹು ಬೆಳೆ ಪದ್ಧತಿಯಲ್ಲಿ ತರಕಾರಿಯಲ್ಲಿ ಆಗಿರ್ಬೋದು, ಆರ್ಟಿಕಲ್ಚರ್ ಇದು ವ್ಯವಸ್ಥೆಯಲ್ಲಿ ಆಗಿರ್ಬೋದು, ಬಹು ಬೆಳೆ ಪದ್ಧತಿಯನ್ನು ಅನುಸರಿಸಿದರೆ ತುಂಬ ಅನುಕೂಲ. ಈಗ ಕೆಲವರು ರೈತರು ಭತ್ತವನ್ನು ಬೆಳೀತಾರೆ, ಈಗ ನಾವು ಔಷಧಿ ಗೊಬ್ಬರಗಳನ್ನ ಯಥೇಚ್ಛವಾಗಿ ನಾವು ಬಳಸೋದ್ರಿಂದ ಅವಾಗ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ. ಈಗ ಚೆಲ್ಲು ಭತ್ತ ಬಂದಿದೆ, ಕೂರಿಗೆ ಭತ್ತ ಬಂದಿದೆ, ಅವಾಗ ಏನಾಗುತ್ತೆ ಅಂತಂತಂದ್ರೆ ಅಲ್ಲಿ ಸಾಧ್ಯವಾದಷ್ಟು ಲೇಬರ್ ಕಾಸ್ಟನ್ನು ಕಡಿಮೆ ಮಾಡ್ಬೋದು, ಕಲ್ಟಿವೇಷನ್ ಖರ್ಚುಗಳು ಕಡಿಮೆ ಆಗುತ್ತೆ, ಅವಾಗ ನಮಗೆ ಉಳಿತಾಯ ಆಗುತ್ತೆ. ಜೀವಾಮೃತ ಆ ಥರ ಎಲ್ಲ ಮಾಡಿಕೊಂಡು ಆರ್ಗ್ಯಾನಿಕ್ ಇದರಲ್ಲಿ ಬೆಳೀತಾ ಹೋದರೆ ಖರ್ಚು ಕಡಿಮೆ ಆಗುತ್ತೆ, ಆದಾಯನೂ ಹೆಚ್ಚಾಗುತ್ತೆ. ನಿಮ್ಮ ಜಮೀನು ಎಷ್ಟು ಎಕರೆ ಇದೆ, ಏನೇನು ಬೆಳೆಗಳು ಬೆಳೀತಾ ಇದ್ರ? ಸರ್, ನಂದು ಜಮೀನು 6 ಎಕರೆ 15 ಗುಂಟೆ ಬರುತ್ತೆ ಸರ್. 6 ಎಕರೆ 15 ಗುಂಟೆಯಲ್ಲಿ ನಾನು ಅರಣ್ಯ ಕೃಷಿ ಮಾಡಿದ್ದೀನಿ, ಮತ್ತೆ ತೆಂಗು, ಅಡಿಕೆ, ಬಾಳೆ, ಮಾವು, ಸಪೋಟ, ಹಲಸು, ನಿಂಬೆ, ಆಲ್ ಸ್ಪೈಸಿ, ಕಾಳುಮೆಣಸು, ಕಪ್ಪು ಅರಿಶಿಣ, ಅರಿಶಿಣ, ಶುಂಠಿ, ಈ ಥರ ಬಹು ಬೆಳೆ ಸುಮಾರು ನನ್ನ ತೋಟದಲ್ಲಿ ಒಂದು 35-40 ವೆರೈಟಿ ಕ್ರಾಪ್ಸ್ ಇದ್ದಾವೆ ಸರ್. ಲಕ್ಷ್ಮಣ್ ಫಲ ಇದೆ, ಆಮೇಲೆ ಒಂದಿಷ್ಟು ರಾಮ್ ಫಲನೂ ಇದೆ, ಈ ಥರ ಒಂದು ಹಣ್ಣಿನ ಗಿಡಗಳನ್ನು ಹಾಕಿ. ಈಗ ಯಾಕೆ ಕೆಲವೊಂದು ಹಣ್ಣಿನ ಗಿಡಗಳನ್ನ ತೋಟದೊಳಗಡೆ ಹಾಕ್ಬೇಕು ಅಂತಂತಂದ್ರೆ, ಈಗ ನಮ್ಮ ಅಡಕೆಗೆ ಅಳಿಲ್ ಕಾಟ ಆಗಲಿ, ಇಲಿ ಕಾಟ ಆಗಲಿ, ತೆಂಗಿಗೆ ಅಳಿಲ್ ಕಾಟ ಆಗಲಿ, ಇಲಿ ಕಾಟ ಆಗಲಿ ಉಂಟಾಗುತ್ತೆ. ಅದಕ್ಕೋಸ್ಕರ ನಾನು ಕೆಲವೊಂದು ಹಣ್ಣಿನ ಗಿಡಗಳನ್ನ ಹಾಕಿದರೆ ಸಫಿಷಿಯೆಂಟಾಗಿ ಆಹಾರ ಸಿಕ್ತು ಅಂತಂತಂದ್ರೆ ನಮ್ಮ ಮುಖ್ಯ ಬೆಳೆಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡಲ್ಲ. ಆ ಉದ್ದೇಶನೂ ಹೌದು. ಆಮೇಲೆ ನಮ್ಮ

ಕೂತಾಕ್ರಿ, ಅವಾಗ ಏನಾಗುತ್ತೆ ಅಂತಂತಂದ್ರೆ ನಮ್ಮ ಭೂಮಿಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಾಣುಗಳು ವೃದ್ಧಿ ಆಗ್ತವೆ. ಈಗ ನಾವು ಅದನ್ನ ಸಂಸ್ಕರಣ ಮಾಡ್ತಕ್ಕಂಥದ್ದು ಒಂದು ಆತ್ಮ ಗೌರವ ಆಗಲಿ, ನಮ್ಮ ಒಂದು ಆತ್ಮವಿಶ್ವಾಸ ಒಂದು ವೃದ್ಧಿ ಆಗುತ್ತೆ, ಅದರಿಂದ ನಮಗೆ ಒಂದು ಉತ್ತೇಜನ. ನಾನು ಅದಕ್ಕೊಂದು ಮುಕ್ತಿ ಕೊಟ್ಟೆ ಅನ್ನೋದೊಂದು, ಯಾಕೆಂದರೆ ಅದು ನಮಗೋಸ್ಕರನೇ ಸಾಕಷ್ಟು ಸೌಕಂಡಿರುತ್ತೆ, ನಮಗೆ ಸಾಕಷ್ಟು ಇನ್ಪುಟ್ಸ್ಗಳನ್ನ ಕೊಟ್ಟಿರುತ್ತೆ. ಅದಕ್ಕೆ ನಮ್ಮ ಅದರ ಋಣನಾದ್ರೂ ನಾವು ಆ ರೂಪದಲ್ಲಿ ಅದನ್ನು ತೀರಿಸ್ಬೋದಲ್ಲ ಅನ್ನೋ ಒಂದು ನಂಬಿಕೆ ಸರ್. ಈ ಕೃಷಿ ಜೊತೆಗೆ ಈ ಅಡಿಕೆ ಸಂಸ್ಕರಣ ಘಟಕ ಮಾಡಿದೀವಿ ಅಂತಂದ್ರೆ ಅದನ್ನ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ನನಗೆ ಯಾಕೆ ಅಂತಂತಂದ್ರೆ ಸುಮಾರು ಲೇಬರ್ ಸಮಸ್ಯೆ. ಈಗ ನನ್ನ ಸ್ನೇಹಿತರು, ನಾನೇ ಅಡಿಕೆ ಸಂಸ್ಕರಣ ಮಾಡ್ತಾ ಇದ್ದೆ, ನಾನು ಮೊದಲೇ ಬೇಯಿಸ್ತಿದ್ದೆ, ನಾನು ಲೇಬರ್ಸ್ ಇಂದ ಸುಲಿಸ್ಬಿಟ್ಟು ಬೇಯಿಸೋದು ಇದೆಲ್ಲ ಮಾಡ್ತಾ ಇದ್ದೆ. ಇನ್ ಟೈಮಿಗೆ ಲೇಬರ್ಸ್ ಬರ್ತಿರ್ಲಿಲ್ಲ, ಗೋಟಾಗಿ ಉದುರ್ತಾ ಇತ್ತು, ಆಮೇಲೆ ಸಾಕಷ್ಟು ಜನ ಅದನ್ನು ಆರಿಸ್ಕೊಂಡು ತಗೊಂಡೋಗೋರು, ಹಿಂಗೆಲ್ಲ ಆಗ್ತಾ ಇತ್ತು. ಅದಕ್ಕೋಸ್ಕರ ಇದಕ್ಕೆ ಏನಾದ್ರೂ ಒಂದು ಉತ್ತಮವಾದ ಒಂದು ಸಜೆಷನ್ ನಾವು ತಗೋಬೇಕಲ್ಲ ಅನ್ನೋ ಒಂದು ಇಂಟೆನ್ಷನ್ನಿಂದ ಸಾಕಷ್ಟು ಕಡೆ ತಿರುಗಾಡಿದೆ, ನೋಡಿದೆ ಎಲ್ಲಿ ಮಿಷಿನ್ನು ನನಗೆ ಉತ್ತಮವಾಗಿ ಸಿಗುತ್ತೆ ವಿತೌಟ್ ಲಿಮಿಟೆಡ್ ಲೇಬರ್ಸ್ ನಿಂದ ಮಾಡ್ತಕ್ಕಂಥ ಕಾನ್ಸೆಪ್ಟಲ್ಲಿ ಒಂದು ಅಡಿಕೆ ಸಂಸ್ಕರಣಾ ಘಟಕ ಮಾಡಬೇಕು ಅಂತ ಹೇಳಿ ನಾನು ಒಂದು ಅಡಿಕೆ ಸಂಸ್ಕರಣಾ ಘಟಕನ ಮಾಡಿದ್ದೀನಿ ಸರ್. ಈಗ ಎರಡು ಸೀಸನ್ನು ಕ್ರಷಿಂಗ್ ಮಾಡಿದ್ದೀನಿ ಆ ಘಟಕದಲ್ಲಿ, ಈಗ ಮೂರನೇ ಸೀಸನ್ನು ಸ್ಟಾರ್ಟ್ ಆಗುತ್ತೆ. ಲಿಮಿಟೆಡ್ ಲೇಬರ್ಸ್ ಸರ್, ಅಲ್ಲಿ ಒಂದು ಕ್ರಷಿಂಗಿಗೆ ಬರ್ತಕ್ಕಂಥ ಲೋಡ್ ತಗೊಂಡು ಬಂದು ಟಿಪ್ಪರ್ ಎತ್ತಿದ್ರೆ ಸಾಕು, ಡಸ್ಟ್ ಕ್ಲೀನ್ ಆಗಿ ಕ್ರಷಿಂಗ್ ಆಗಿ ನೋಸ್ ಕ್ಲೀನಿಂಗ್ ಆಗಿ ಔಟ್ಪುಟ್ ಸಿಗುತ್ತೆ ಸರ್. ಲಿಮಿಟೆಡ್ ಲೇಬರ್ಸ್ ಇಂದ ಒಂದು 10 ಜನ ಲೇಬರ್ಸ್ ಇಟ್ಕೊಂಡು ಅದನ್ನು ಕ್ಲೀನ್ ಮಾಡಿ ಬೇಯಿಸಿ ಒಣಗಿಸ್ಬಿಟ್ರೆ ನಮಗೆ ಅಲ್ಲಿ ಸೇವ್ ಆದಂಗೆ. ಇಲ್ಲಿ ಇನ್ನೊಂದು ಉಳಿತಾಯ ಏನಾಗುತ್ತೆ ಅಂತಂದ್ರೆ, ಒಂದು ಲೋಡ್ ಕ್ರಷಿಂಗ್ ಮಾಡ್ಲಿಕ್ಕೆ ನಮ್ದ್ರಲ್ಲಿ 1 ಗಂಟೆ ತಗೊಳುತ್ತೆ ಸರ್, ಅದೇ ಲೇಬರ್ಸ್ ಇಂದ ಆದ್ರೆ 2 ದಿನ ಬೇಕಾಗುತ್ತೆ. 2 ದಿನ ಅವ್ರಿಗೆ ಊಟ ತಿಂಡಿ ಎಲ್ಲೋದನ್ನು ಕೊಟ್ಕೊಂಡು ಮೋರ್ ದನ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಅವಾಗ ಸಾಕಪ್ಪ ಈ ಅಡಿಕೆ ಸಾವಾಸನೆ ಬೇಡ ಅನ್ನೋವಷ್ಟು ಬೇಜಾರ ಸೀಸನ್ ಅಲ್ಲಿ ಆಗುತ್ತೆ. ನಮಗೆ ದುಡ್ಡು ಮಾರಿದಾಗ ಎಣಿಸ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಅದನ್ನ ಪ್ರೊಸೆಸಿಂಗ್ ಮಾಡ್ಬೇಕಾರ ಆ ಖುಷಿನೇ ಇರಲ್ಲ ಸರ್, ಅಷ್ಟು ಬೇಜಾರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಹೈಟೆಕ್ ಯೂನಿಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೈಟೆಕ್ ಯೂನಿಟ್ ಮಾಡಿದ್ದು ಸರ್. ಅಂದ್ರೆ ಇಲ್ಲಿ ನಿಮ್ಮ ತಾಲೂಕು ಜಿಲ್ಲೆಯಲ್ಲೆಲ್ಲ ಸಾಕಷ್ಟು ರೈತರು ಅಡಿಕೆ ಬೆಳೆಯೋದ್ರಿಂದ ಇದು ಅವಶ್ಯಕತೆ ಇತ್ತು ಅನ್ಸುತ್ತೆ. ಹೌದು ಸರ್, ಇದು ಮಸ್ಟ್ ಆನ್ ಶುಡ್ ಸರ್, ಭಾರಿ ಎಫಿಷಿಯಲ್ ಇರತಕ್ಕಂಥ ಯೂನಿಟ್ ಸರ್. ಇಲ್ಲಿ ನನಗೆ ಎಷ್ಟು ಜನ ಬರ್ತಾರೆ ಅಂತಂತಂದ್ರೆ ಸುಮಾರು ಮಿಷಿನ್ಗಳೆಲ್ಲ ಆಗಿದ್ದಾವೆ ಇಲ್ಲಿ. ನಮ್ದ್ರಲ್ಲಿ ವೇಸ್ಟೇಜ್ ಕಡಿಮೆ, ವೇಸ್ಟೇಜ್ ಆಗಲ್ಲ, ಎಲ್ಲದೂ ಪಾರದರ್ಶಕವಾಗಿ ಕಣ್ಣಿ ಕಾಣುತ್ತೆ. ಆಮೇಲೆ ನಮಗೆ ಪ್ರತಿಯೊಂದನ್ನು ಒಂದು ಪುಡಿನೂ ಸಹ ಕೈಗೆ ಸಿಗುತ್ತೆ. ಹಂಗಾಗ್ಬಿಟ್ಟು ಸಾಕಷ್ಟು ಜನ ಬರ್ತಾರೆ ಸರ್, ಇಲ್ಲಿ ಶಿಕಾರಿಪುರದಿಂದನೆಲ್ಲ ಇಲ್ಲಿಗೆ ಬಂದು ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಮೊನ್ನೆ ಶಿಕಾರಿಪುರದ ಒಬ್ಬ ಪಾರ್ಟ್ ಇದೆಯ 1.5 ಲಕ್ಷ ರೂಪಾಯಿ ಕ್ರಷಿಂಗ್ ಚಾರ್ಜಸ್ಸೇ ಆಗಿದೆ ಸರ್, ಅಷ್ಟು ಜನ ಬರ್ತಾರೆ ಸರ್. ಒಂದು ಕ್ವಾಲಿಟಿ ಇದೆ, ಕ್ವಾಂಟಿಟಿನೂ ಚೆನ್ನಾಗಿ ಕೊಡ್ತೀವಿ, ಒಂದು ಎಲ್ಲದೂ ಅವ್ರ ಕಣ್ಮುಂದನೆ ನೋಡ್ತಾರೆ, ನೋಡ್ಬಿಟ್ಟು ಸಾಕಷ್ಟು ಜನ ಬಂದು ಇಲ್ಲಿ ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ. ಈ ಕ್ರಷಿಂಗ್ ಮಿಷನ್ ನಿಮ್ಮ ತಾಲೂಕಲ್ಲಿ ನಿಮ್ದು ಒಬ್ಬರದನ ಇನ್ನು ಬೇರೆ ಬೇರೆ ರೈತರು ಮಾಡಿದಾರ? ಇದಾರೆ ಸರ್, ಈಗ ಫಸ್ಟು ಈ ಥರ ಯೂನಿಟ್ ಹಾಕಿದ್ದು ಈಗ 2ನೇ ವರ್ಷದ ಕೆಳಗಡೆ ನಾನೇ ಫಸ್ಟು ಆಗಿದ್ದು. ಆಮೇಲೆ ನಂತರ ಸಾಕಷ್ಟು ಜನ ರೈತರು ಈ ಸತಿ ಮಾಡಿದ್ದಾರೆ ಸರ್. ಹೋದ ವರ್ಷನೂ ಅಷ್ಟೇ ಕಷ್ಟನೇ ಇತ್ತು, ಈ ಸತಿ ಮಾತ್ರ ಒಂದು ಸುಮಾರು ಯೂನಿಟ್ಗಳಾಗಿದ್ದಾರೆ ಸರ್. ಆದ್ರೂ ಈಗ ಏನಾಗುತ್ತೆ ಅಂತಂದರೆ 1 ಎಕರೆ 2 ಎಕರೆ 4 ಎಕರೆ 5 ಎಕರೆ ಇದ್ದವರು ಮಾಡೋಕ್ಕಾಗಲ್ಲ, ಈ ಥರ ಒಂದು ಯೂನಿಟ್ ಹಾಕೋಕ್ಕಾಗಲ್ಲ, ಅವರೆಲ್ಲ ಬಂದು ಇಲ್ಲೇ ಸುಲಿಸ್ಕೊಂಡು ಹೋಗ್ತಾರೆ. ಆಮೇಲೆ ಕೆಲವರು ಮಿಷಿನ್ ಹಾಕೊಂಡವರು ಸಹ ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಸರ್, ಅವ್ರ ಮಿಷಿನ್ಗೆ ಲೋಡ್ ಜಾಸ್ತಿ ಆಗಿ ಅವಾಗ ನಮ್ಮ ಹತ್ರಕ್ಕೆ ಬಂದು ಕ್ರಷಿಂಗ್ ಮಾಡಿಸ್ಕೊಂಡು ಹೋಗ್ತಾರೆ ಸರ್. ಈ ಕೇಣಿ ಮಾಡೋರು ಎಲ್ಲ ಇದಾರ, 50 ಎಕರೆ 100 ಎಕರೆ ಹಿಂಗೆಲ್ಲ ಮಾಡಿರ್ತಾರೆ, ಅವ್ರ ಮಿಷಿನ್ಗೂ ಲೋಡ್ ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ, ಅವಾಗ ನಮ್ಮ ಮಿಷಿನ್ಗೆ ಬಂದ್ಬಿಟ್ಟು ಕ್ರಷಿಂಗ್ ಮಾಡಿಸ್ಕೊಂಡು ತಗೊಂಡೋಗ್ತಾರೆ. ಈ ಕ್ರಷಿಂಗ್ ಮಿಷಿನ್ಗೆಲ್ಲ ಜಾಗ ಎಷ್ಟು ಬೇಕಾಗುತ್ತೆ, ಬಂಡವಾಳ ಎಷ್ಟು ಹಾಕಿದ್ರ? ನನಗೀಗ ನಂದು ಟೋಟಲಿ ಒಂದು ಕ್ರಷಿಂಗ್ ಮಿಷಿನ್ನು ಗೋಡನ್ನು, ಯಾಕಂದರೆ ಗೋಡನ್ನು ನನ್ನ ಅನುಕೂಲಕ್ಕೆ ತಕ್ಕ ಹಾಗೆ ನಾನು ಮಾಡ್ಕೊಂಡಿರೋದ್ರಿಂದ ಒಂದು 40-45 ಲಕ್ಷ ರೂಪಾಯಿ ಆಗಿದೆ ಸರ್, ಗೋಡನ್ನು ಮತ್ತು ಕ್ರಷಿಂಗ್ ಮಿಷಿನ್ನು ಎಲ್ಲ ಸೇರಿಕೊಂಡು. ಫೀಲ್ಡು ಎಲ್ಲ ನನಗೆ ಸಾಕಷ್ಟು ಇಲ್ಲೇ ಜಮೀನು ಒಳಗಡೆನೆ ಮಾಡ್ಕೊಂಡಿರೋದ್ರಿಂದ 1.5 ಎಕರೆ ರೇಂಜಿಗೆ ನಾನು ಬಿಟ್ಕೊಂಡಿದ್ದೀನಿ ಸರ್. ಇಲ್ಲೇ ಮನೆ ಮತ್ತು ಎಲ್ಲ ಪ್ರತಿಯೊಂದು ವ್ಯವಸ್ಥೆನೂ ಇಲ್ಲೇ ಮಾಡ್ಕೊಂಡಿರೋದ್ರಿಂದ 1.5 ಎಕರೆ ಬಿಟ್ಕೊಂಡಿದ್ದೀನಿ. ಕೆಲವರು ಎಲ್ಲ ಸಿಂಪಲಾಗೆ ಮಾಡ್ಕೊತೀನಿ ಅನ್ನೋದಾದ್ರೂ 20 ಲಕ್ಷದ ಒಳಗಡೆ ಮಾಡ್ಕೋಬಹುದು. ಈ ತರ ಒಂದು ಕ್ರಷಿಂಗ್ ಮಿಷಿನ್ ಏನಾದ್ರೂ ತೋಟಗಾರಿಕೆ ಇಲಾಖೆಯಿಂದ ಏನಾದ್ರು ಸಹಾಯಧನ ಸಿಗುವ ಸಾಧ್ಯತೆ ಇದೆಯಾ? ಹೌದು ಸರ್, ಈಗ NHM ಸ್ಕೀಮ್ ಅಲ್ಲಿ ಆರ್ಟಿಕಲ್ಚರ್ ಇದರಲ್ಲಿ ಅಡಿಕೆ ಸಂಸ್ಕರಣ ಘಟಕ ಅಂತ ಹೇಳ್ಬಿಟ್ಟು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗುತ್ತೆ ಸರ್. ಅದರಲ್ಲಿ 30 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಇದು, ಜನರಲ್ಗೆ ಆದ್ರೆ 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ, SC/ST ಆದ್ರೆ 24 ಲಕ್ಷ ರೂಪಾಯಿ ಏನೋ ಸಬ್ಸಿಡಿ ಕ್ಲೈಮ್ ಆಗುತ್ತೆ ಸರ್, ಮಾಡ್ಕೋಬಹುದು ಸರ್. ನೀವು ಸಹಾಯಧನ ಪಡ್ಕೊಂಡಿದ್ದೀರಾ? ಪಡ್ಕೊಂಡಿದ್ದೀನಿ ಸರ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸಹಾಯಧನ ಪಡೆದಿದ್ದೀನಿ ನಾನು. ಈಗ ಬರೇ ನಿಮ್ ತೋಟದೊಂದು ಅಲ್ದಲೆ ಸುತ್ತಮುತ್ತ ರೈತರು ಬಂದು ಇಲ್ಲಿ ಸಂಸ್ಕರಣೆ ಮಾಡಿಸ್ಕೊಂಡು ಹೋಗ್ತಾರ? ಹೌದು ಸರ್, ಸಾಕಷ್ಟು ಜನ ರೈತರು ಬರ್ತಾರೆ ಸರ್. ಇಲ್ಲಿ ಸೀಸನ್ ಅಲ್ಲಿ ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಆಗಿರುತ್ತೆ ಸರ್. ಈಗ ನಾವು ಬೊಬ್ಬೂರು ಹಿರಿಯೂರು ತಾಲೂಕು ಆ ಕಡೆ ಎಲ್ಲ ನೋಡಿದ್ರೆ ಹೆಚ್ಚು ಜನ ಕೈಯಿಂದಾನೆ ಸುರಿಸ್ತಾರೆ. ಈ ಮಿಷಿನ್ ಅಲ್ಲಿ ಒಂದ್ ಸಂಸ್ಕರಣೆ ಮಾಡೋದಕ್ಕೂ ಕೈಯಿಂದ ಸುಲಿಯೋದಕ್ಕೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ಸರ್, ಗುಣಮಟ್ಟದಲ್ಲಿ ಏನು ವ್ಯತ್ಯಾಸ ಆಗಲ್ಲ ಸರ್. ಈಗ ಮಿಷಿನ್ ಅಲ್ಲಿ ಸುಲಿಗೆ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಖರ್ಚಾಗುತ್ತೆ ಅನ್ನೋದು ಪ್ರತಿಯೊಬ್ಬರ ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಖರ್ಚಾಗಿದ್ದು ಪುಡಿನೂ ಸಹ ಸಿಪ್ಪೆಯಲ್ಲಿ ಹೋಗದಂಗೆ ಅದು ಸಪರೇಟ್ ಆಗಿ ನಮಗೆ ಸಿಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಷಿಂಗ್ ಚಾರ್ಜಸ್ ಉಳಿತಾಯ ಆಗುತ್ತೆ. ಅದೇ ಲೇಬರ್ಸ್ ಇಂದ ಮಾಡಿದಾಗ ಅವರು ಕತ್ತಿಯಿಂದ ಕೆತ್ತಿದ್ದು ಸಿಪ್ಪೆ ಒಳಗಡೆ ವೇಸ್ಟ್ ಆಗುತ್ತೆ, ಅದು ಜನರಿಗೆ ಕಣ್ಣಿಗೆ ಕಾಣಲ್ಲ ಸರ್. ಈ ಜನದ ಮನೋಭಾವನೆ ಏನಿದೆ ಅಂತಂದ್ರೆ ಏ ಸಿಪ್ಪೆಲ್ಲ ಹೋಗ್ಬಿಡುತ್ತೆ, ಪುಡಿ ಆಗುತ್ತೆ, ಖರ್ಚಾಗುತ್ತೆ, ಅಡಿಕೆ ಔಟನ್ ಬರಲ್ಲ ಅಂತ ಹೇಳಿ. ನಾವೀಗ 2 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಈ ಭಾಗ ಸುತ್ತಮುತ್ತ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಮಿಷಿನ್ ಸುಲಿಗೆನೆ ಸುಲಿಸ್ತಾ ಇದ್ದಾರೆ. ಈಗ ಬರ್ತಾ ಬರ್ತಾ ಅಡಿಕೆ ತೋಟಗಳು ಜಾಸ್ತಿ ಆಗ್ತಾ ಇದ್ದಾವೆ, ಮೇನಃ ಲೇಬರ್ಸ್ ಅಂತೂ ಜಾಸ್ತಿ ಆಗಲ್ಲ ಸರ್. ಯಾವ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಇರ್ತಕ್ಕಂಥ ಲೇಬರ್ಸ್ಗೆ ನಾವು ಕ್ಲೀನಿಂಗ್ ಮಾಡೋಕ್ಕೆ ಲೇಬರ್ಸ್ಗೆ ಹುಡುಕಾಡೋಕ್ಕೆ ಒದ್ದಾಡ್ತಾ ಇದ್ದೀವಿ. ಈ ನೆಕ್ಸ್ಟ್ ಬರ್ತಕ್ಕಂಥ ತೋಟಗಳೆಲ್ಲ ಬಂದವು ಅಂತಂತಂದ್ರೆ ಇನ್ನೂ ಭಾರಿ ಕಷ್ಟ ಆಗ್ಬಿಡುತ್ತೆ. ಅವಾಗಂತೂ ಆಟೋಮೆಟಿಕಲಿ ಮೊದಲೇ ಭತ್ತ ಕೊಯ್ಯ ಮಿಷಿನ್ ಬಂದಾಗ ಇದೇ ರೀತಿನೇ ಅವಾಲ್ಗಳನ್ನ ಹೇಳ್ತಾ ಇದ್ರು, ಏ ಭತ್ತ ಹೋಗುತ್ತೆ ಹಂಗೆ ಹೆಂಗೆ ಅಂತಂದು. ಇವತ್ತು ಒಂದು ಮಳೆ ಇದ್ದನೂ ಸಹ ಮಿಷಿನ್ ಇಂದ ಭತ್ತ ಕೊಯ್ಸ್ತಾನೆ, ಲೇಬರ್ಸ್ ಇಂದ ಕೊಯ್ಸಲ್ಲ. ಅಂತ ಪರಿಸ್ಥಿತಿ ಇದಕ್ಕೆ ಬಂದೇ ಬರುತ್ತೆ ಸರ್ ಆ ತರ. ಈಗ ಮಿಷಿನ್ ಇಂದ ಸಂಸ್ಕರಣೆ ಮಾಡಿದಂತ ಅಡಿಕೆಗೆ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಕೈಯಿಂದ ಸುಲಿಸಿದಂತ ಅಡಿಕೆಗೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂತಾರೆ, ಅದು ನೀವೇನಂತೀರಾ? ಏನಿಲ್ಲ ಸರ್, ಅದನ್ನೇ ಫಸ್ಟ್ ತಗೊಂಡು ಹೋಗ್ತಾರೆ. ಯಾಕೆ ಅಂತಂತಂದ್ರೆ ಸರ್, ಯಾವುದೇ ಅಡಿಕೆಯನ್ನಾಗ್ಲಿ ಇಡೀ ಅಡಿಕೆನ ಯಾರು ನುಂಗಲ್ಲ, ಅದನ್ನ ಪುಡಿ ಮಾಡೇ ಮತ್ತೆ ಉಪಯೋಗಿಸೋದು. ಕನ್ಸ್ಯೂಮ್ಗೆ ಆಗಿರ್ಬೋದು ಅಥವಾ ಪ್ಯಾಂಟಿಗೆ ಆಗಿರ್ಬೋದು ಇನ್ನ ಯಾವುದಕ್ಕೆ ಆಗಿರ್ಬೋದು ಸರ್, ಅದೊಂದು ಪುಡಿ ಮಾಡೇ ತಾನೇ ಉಪಯೋಗಿಸೋದು. ಆ ತರ ಸುಮ್ಮನೆ ಈಗ ಖರೀದಾರರು ಹಬ್ಬಿಸಿರ್ತಕ್ಕಂಥ ವದಂತಿಗಳು ಅನ್ನೋದು ಬಿಟ್ಟರೆ, ಈಗ ನಮ್ಮಲ್ಲಿ ನಾನು ಈಗ 2 ಸೀಸನ್ನಿಂದ ನಾನು ಅಡಿಕೆ ಮಿಷಿನ್ನಿಂದ ಸುಲಿಸಿದ ಅಡಿಕೆನೇ ನಾನು ಮಾರಾಟ ಮಾಡ್ತಾ ಇದ್ದೀನಿ. ಕೈಯಿಂದ ಸುಲಿಗೆ ಮಾಡಿದಂಥ ಅಡಿಕೆಗೂ ಅದೇ ರೇಟ್ ಕೊಡ್ತಾರೆ, ನಮಗೂ ಅದೇ ರೇಟ್ ಕೊಡ್ತಾರೆ ಸರ್. ಇದರಲ್ಲಿ ವ್ಯತ್ಯಾಸ ಎಲ್ಲಿಂದ ಬರುತ್ತೆ? ಅದು ಸುಮ್ಮನೆ ತಪ್ಪು ಕಲ್ಪನೆ ಅಷ್ಟೇನೆ. ಈಗ ರೈತರು ನಿಮ್ಗೆ ಸಂಸ್ಕರಣೆ ಮಾಡಿಸ್ಕೊಂಬಕ್ಕೆ ಹಾಕೊಂಬಂದ್ರೆ ಅವ್ರಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಾ? ಸರ್, ನಾವು ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗಿದ್ದನ್ನ 15 ಕೆಜಿ ಅಡಿಕೆಗೆ 120 ರೂಪಾಯಿ ತಗೊಳ್ತೀನಿ ಸರ್. ಅವ್ರು ಏನ್ ತಗೊಂಬಂದು ಇಲ್ಲಿ ಟ್ಯಾಕ್ಟ್ರಿಂದ ತಗೊಂಬಂದು ಡಂಪ್ ಮಾಡೋದು ಅಷ್ಟೇನೆ ಅವ್ರದ್ದು ಕೆಲಸ. ಇನ್ನು ಬಾಕಿ ಕೆಲಸ ಎಲ್ಲ ಪ್ರೊಸೆಸಿಂಗ್ ಎಲ್ಲ ನಮ್ಮ ಲೇಬರ್ಸ್ ಇರ್ತಾರೆ, ನಮ್ಮ ಯೂನಿಟ್ ಒಳಗಡೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಕ್ಲೀನ್ ಆಗಿದ್ದನ್ನ 15 ಕೆಜಿಗೆ 120 ರೂಪಾಯಿ ತಗೊಳ್ತೀನಿ ಸರ್. ರೈತರಿಗೂ ಈ ತರ ಒಂದು ಮಿಷಿನ್ ಸಂಸ್ಕರಣೆ ಮಾಡೋದ್ರಿಂದ ಸಮಯದ ಉಳಿತಾಯ ಆಗುತ್ತೆ, ಕೂಲಿ ಕಾರ್ಮಿಕರ ಒಂದು ಟೆನ್ಷನ್ ಇರಲ್ಲ, ಬೇಗ ಕೆಲಸ ಆಗುತ್ತೆ ಅಂತ ಅನ್ಸುತ್ತೆ. ಹೌದು ಸರ್, ಈಗ ಸಾಕಷ್ಟು ಜನ ಲೇಬರ್ಸ್ ಇಂದ ಮಾಡ್ಬೇಕು ಅಂತಂದ್ರೆ 2 ದಿನಗಂಟ್ಲೆ ಕಾಯ್ಬೇಕು, ಅವ್ರು ಊಟ ತಿಂಡಿ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದೇ ಮಿಷಿನ್ ಇಂದ ಆದ್ರೆ 1 ದಿನದೊಳಗಡೆ ಕಂಪ್ಲೀಟ್ ಕ್ರಷಿಂಗ್ ಆಗಿ ತಿರುಗ ದಿನ ಅವನು ಬೇಯಿಸ್ಕೊಂಡು ಒಂದು 4 ದಿನ ಒಣಸ್ಕೊಂಡು ಚೀಲ ತುಂಬಿ ಒಳಗಡೆ ಇಟ್ಕೊಂಡ್ಬಿಡ್ಬೋದು. ಮಿಷಿನ್ ಹಾಕೋದ್ರಿಂದ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ, ಲೇಬರ್ ಸೇವ್ ಆಗುತ್ತೆ, ಹಣದ್ದು ಉಳಿತಾಯನೂ ಆಗುತ್ತೆ, ಟೆನ್ಷನ್ ಕಡಿಮೆ. ವರ್ಷದಲ್ಲಿ ನಿಮಗೆ ಎಷ್ಟು ತಿಂಗಳು ಕೆಲಸ ಸಿಗುತ್ತೆ? ಸರ್, ವರ್ಷದಲ್ಲಿ 4-5 ತಿಂಗಳು ಕ್ರಷಿಂಗ್ ನಡೀತಾ ಇರುತ್ತೆ ಸರ್. ಮೊದಲನೇ ಕೊಯ್ಲು ಅವಾಗ ಸ್ವಲ್ಪ ಕಡಿಮೆ ಬರುತ್ತೆ, 2ನೇ ಕೊಯ್ಲು ಒಂದ್ ಸ್ವಲ್ಪ ತಕ್ಕಮಟ್ಟಿಗೆ ಜಾಸ್ತಿ ಆಗುತ್ತೆ, 3ನೇ ಕೊಯ್ಲಲ್ಲಿ ಹಗಲು ರಾತ್ರಿ ನಾವು ಕ್ರಶ್ ಮಾಡಿದ್ರು ಸಾಲದು ಅನ್ನೋ ವಸ್ತು ಬಿಜಿ ಆಗಿರ್ತೀವಿ, 4ನೇದು ಕೊಯ್ಲು ಬಂದಾಗ ಮತ್ತೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಸಾಕಷ್ಟು ಜನ ರೈತರು ಬರ್ತಾರೆ ಅಂತಂದ್ರೆ ಅಂದ್ರೆ ಹಗಲು ರಾತ್ರಿ ಪೂರ್ತಿ ಕೆಲಸ ಮಾಡ್ತೀರ ಸೀಸನ್ ಅಲ್ಲಿ? ಹೌದು ಸರ್, ಹಗಲು ರಾತ್ರಿ ಪೂರ್ತಿ ಕೆಲಸ ಮಾಡ್ತೀವಿ. ಈಗ ನೀವು ಹಾಕಿರೋ ಬಂಡವಾಳ ನಿಮಗೆ ವಾಪಸ್ ಬಂದಿದ್ಯಾ ಅಲ್ಲಿ? ಸರ್, ಈಗ ಒಂದು 75% ಬಂದಿದೆ ಸರ್, 2 ಸೀಸನ್ ನಾನು ಹೊಡೆದಿದ್ದೀನಿ, 75% ಬಂದಿದೆ. ಇನ್ನೊಂದು 25% ಅಂತಂದ್ರೆ ಇನ್ನು ಅದಕ್ಕೆ ಲೈಫ್ ಇದೆ ನಮ್ಮ ಮಿಷಿನ್ಗೆ. ಯಾಕೆಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ನೋಡ್ಕೊಂತೀವೋ ಅದು ಅಷ್ಟು ಚೆನ್ನಾಗಿರುತ್ತೆ ಅಂತ. ಟೈಮ್ ಟು ಟೈಮ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಆಯಿಲ್ ಸರ್ವಿಸ್ ಆಗಿರ್ಬೋದು, ಅದೆಲ್ಲ ಮಾಡ್ಕೊತ ಇದ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಆಮೇಲೆ ಚೆನ್ನಾಗಿ ಇರುತ್ತೆ ಸರ್, ಮಿಷಿನ್ ಚೆನ್ನಾಗಿರುತ್ತೆ. ಮಿಷಿನ್ ನಿರ್ವಹಣೆ ಮಾಡ್ಲಿಕ್ಕೆ ಏನಾದ್ರೂ ಖರ್ಚು ಬರುತ್ತಾ ವರ್ಷಕ್ಕಿಷ್ಟ ಅಂತ? ಸಣ್ಣ ಪುಟ್ಟ ಖರ್ಚು ಸರ್, ಸ್ಟಾರ್ಟಿಂಗ್ 1-2 ಇಯರ್ಸ್ ತನಕನೂ ಏನಂತ ಏನ್ ಖರ್ಚು ಬರಲ್ಲ. 3ನೇ ವರ್ಷದಿಂದ ಸಣ್ಣ ಪುಟ್ಟ ನಟ್ಟು ಬೊಟ್ಟು ಅದು ಏನಾದ್ರೂ ಸಣ್ಣ ಪುಟ್ಟ, ಆಮೇಲೆ 1 ಸೀಸನ್ ಅಲ್ಲಿ ಏನಿಲ್ಲ ಅಂತಂದ್ರು ಬ್ಲೇಡ್ ಅನ್ನ ಚೇಂಜ್ ಮಾಡ್ತಾ ಇರ್ತೀವಿ. 1 ಸೀಸನ್ಗೆ 2 ಸರಿ ನಾವು ಬ್ಲೇಡ್ ಚೇಂಜ್ ಮಾಡಿದ್ವಿ ಅಂತಂತಂದ್ರೆ ಅಲ್ಲಿಗೆ 65-70 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್. ವರ್ಷದಲ್ಲಿ ಎಷ್ಟು ದುಡಿಮೆ ಆಗುತ್ತೆ ನಿಮಗೆ? ಸರ್, ನಾನು ಫಸ್ಟ್ ಸೀಸನ್ ಅಲ್ಲಿ 4 ಲಕ್ಷ ಆಗಿತ್ತು ಸರ್, ಈಗ ಮೊನ್ನೆ ಸೀಸನ್ ಅಲ್ಲಿ 8 ಲಕ್ಷ ರೂಪಾಯಿ ಆಯ್ತು ಸರ್. ಚೆನ್ನಾಗೇ ಆಯ್ತು ಸರ್, ಒಳ್ಳೆ ದುಡಿಮೆನೆ ಆಯ್ತು. ಹೀಗೆ ಪ್ರತಿಯೊಬ್ಬರನ್ನು ಮಾಡಿದರೆ ಒಂದು ಸ್ವಲ್ಪ ಎಂಪ್ಲಾಯ್ಮೆಂಟ್ ಕಡಿಮೆ ಮಾಡ್ಬೋದಲ್ಲ ಅಂತ. ಆದಾಯ ಚೆನ್ನಾಗಿದೆ ನಿಮಗೆ ಅಡಿಕೆ ಸಂಸ್ಕರಣಾ ಘಟಕದಿಂದ, ಇದರ ಜೊತೆಗೆ ಇನ್ನೊಂದು ಏನನ್ನ ಮಾಡ್ಬೇಕನ್ನೋ ಉದ್ದೇಶ ಏನಾದ್ರೂ ಇಟ್ಕೊಂಡಿದ್ದೀರಾ? ಹಾಂ ಸರ್, ನನ್ನ ಆಯಿಲ್ ಎಕ್ಸ್ಟ್ರಾಕ್ಟ್ ಯೂನಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಮೊನ್ನೆ ನಮ್ದು ಡಾಕ್ಯುಮೆಂಟ್ಸ್ನೆಲ್ಲ ಡಿಸಿಸಿ ಬ್ಯಾಂಕಿಂಗ್ ನಂಗೆ ಕೊಟ್ಟಿದ್ದೀನಿ, ಲೋನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ODOP ಸ್ಕೀಮಲ್ಲಿ ನಾನು ಅದನ್ನು ಆಯಿಲ್ ಎಕ್ಸ್ಟ್ರಾಕ್ಟ್ ಯೂನಿಟ್ನ ಮಾಡಬೇಕು ಅಂತ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಯೂನಿಟ್ಟು ಒರಿಜಿನ್ ಕೋಕೋನಟ್ ಆಯಿಲ್ ಹಸಿ ಕೊಬ್ಬರಿಯಿಂದ ಎಣ್ಣೆ ತೆಗೆಯತಕ್ಕಂಥದ್ದು. ಒಂದು ಉದ್ದೇಶ ಇಷ್ಟೇ. ಇವತ್ತೊಂದು ಸಾಕಷ್ಟು ಜನ ಪ್ಯಾರಲಿಸಿಸ್ ಪೇಷೆಂಟ್ಸ್ಗಳಿರ್ತಾರೆ, ಜಾಯಿಂಟ್ ಪೈನ್ಸ್ ಇದೆ, ಆಮೇಲೆ ಐ ಎಫೆಕ್ಟ್ಸು, ಸ್ಕಿನ್ ಡಿಸೀಸು, ಇದು ಎಲ್ಲ ಏರ್ ಫಾಲ್, ಈ ತರ ಪ್ರತಿಯೊಂದಕ್ಕೂ ಒಂದು ಔಷಧೀಯ ಗುಣಗಳು ಇರತಕ್ಕಂತ ಒರಿಜಿನ್ ಕೋಕೋನಟ್ ಆಯಿಲ್ನ ನಾನು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಇದನ್ನು ಈ ಸರೌಂಡಿಂಗ್ ಏರಿಯಾದಲ್ಲಿ ಯಾರೂ ಮಾಡಿಲ್ಲ. ಇವನ್ನು ತಿಪ್ಟೋರಲ್ಲೂ ಸಹ ಮ್ಯಾನ್ಯುಯಲ್ ಅಲ್ಲಿ ಮಾಡ್ತಾ ಇದ್ದಾರೆ, ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದು ಮೆಥಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನನ್ನ ಅನಿಸಿಕೆ ಅದರಲ್ಲಿ ಏನೇ ಇನ್ಗ್ರೀಡಿಯೆಂಟ್ಸ್ ಇರ್ತಕ್ಕಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಲಾಸ್ ಆಗಬಾರ್ದು. ಆ ರೀತಿಯಾಗಿ ಒಂದು ಹೈಟೆಕ್ ಆಗಿ ಒಂದು ಸಣ್ಣದಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಯೂನಿಟ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಮಾಡ್ತೀನಿ ಸರ್, ಇನ್ನೊಂದು 3-4 ತಿಂಗಳ ಒಳಗಡೆ ಯೂನಿಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡಿದ್ದೀನಿ. ಅಂದ್ರೆ ಇಲ್ಲಿ ಅಡಿಕೆ ಬೆಳೆದಂಗೆ ತೆಂಗು ಬೆಳೆಯ ರೈತರು ಹೆಚ್ಚಿದಾರಂತ? ಇದಾರೆ ಸರ್. ಈಗ ಬಾಡ, ಕಂದಗಲ್ಲು, ಮಳಲ್ಕೆರೆ, ಶಾಗ್ಲೆ ಈ ಭಾಗನ ಸೆಕೆಂಡ್ ತಿಪ್ಟೂರು ಅಂತ ಹೇಳಿ ಕರೀತಾರೆ ಸರ್. ಆಮೇಲೆ ನಮ್ಮಲ್ಲಿ ಸಾಕಷ್ಟು ಒಂದು ಅಡಿಕೆ ತೋಟಕ್ಕೆ ಹೋದ್ರೆ ಕನಿಷ್ಠ ಏನಿಲ್ಲ ಅಂತಂದ್ರು 1 ಎಕರೆ ಇದ್ರು 10 ತೆಂಗಿನ ಮರ ಅಂತೂ ಇದ್ದೇ ಇರುತ್ತೆ ಸರ್. 10 ಮರದ್ದು ಅವನೊಬ್ಬನೇ ಉಪಯೋಗಿಸ್ಕೊಳಕಂತೂ ಆಗಲ್ಲ ಆ ಫ್ಯಾಮಿಲಿ ಒಳಗಡೆ. ಹಂಗೆ 50 ಎಕರೆ 20 ಎಕರೆ ಇರ್ತಕ್ಕಂಥವ್ರು ಸುತ್ತಲೂ ತೆಂಗು ಅಂತೂ ನಮ್ಮಲ್ಲಿ ಕಂಪಲ್ಸರಿ ಹಾಕಿರ್ತಾರೆ. ಆ ತರ ಟೋಟಲ್ ಆಗಿ ತಗೊಂಡ್ರೆ ನಮಗೆ ರಾ ಮೆಟೀರಿಯಲ್ಸ್ ಏನು ಕೊರತೆ ಇಲ್ಲ ಸರ್, ಸಾಕಷ್ಟು ಸಿಗುತ್ತೆ. ನಿಮ್ಗೆ ಇಲ್ಲೆಲ್ಲ ಈ ಕೆಲಸ ಮಾಡ್ಲಿಕ್ಕೆ ಸಂಸ್ಕರಣಾ ಘಟಕಕ್ಕೆಲ್ಲ ಕೂಲರ್ ಬೇಕಾಗ್ತಾರೆ, ಇಲ್ಲೆಲ್ಲ ಕೂಲರ್ ಸಿಗ್ತಾರ ನಿಮ್ಗೆ? ಸಿಗ್ತಾರೆ ಸರ್, ಕೂಲರ್ ಸಿಗ್ತಾರೆ. ಕೊನೆಗೆ ಕೂಲರ್ ಕೈ ಕೊಟ್ರು ಅಂತಂತಂದ್ರೆ ನಾವು ನಿಂತ್ಕಂತೀವಿ. ಯಾಕೆಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಮಾಡಲಿಲ್ಲ ಅಂತಂತಂದ್ರೆ ಎಲ್ಲದನ್ನು ಕೂಲರಿಂದನೇ ಡಿಪೆಂಡ್ ಆಗಿದ್ವಿ ಅಂತಂತಂದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಸರ್. ಯಾಕೆಂತಂದ್ರೆ ನನ್ನ ಮಗ 9th ಓದ್ತಿದ್ದಾನೆ, ನಾನು ನನ್ನ ಮಗ ಇಬ್ರು ಸೇರ್ಕೊಂಡು ಡೇ ಅಂಡ್ ನೈಟು 15 ದಿನ ಕ್ರಶ್ ಮಾಡಿದ್ದೀವಿ ಸರ್. ನಮಗೆ ಯಾವುದು ಆ ಒಂದು ಖುಷಿಯಲ್ಲಿ ನಮಗೆ ಸುಸ್ತಾಯ್ತು, ಸಾಕಾಯ್ತು ಏನು ಅನಿಸ್ತಿರ್ಲಿಲ್ಲ. ಯಾಕೆಂತಂದ್ರೆ ಒಂದು ದುಡಿಮೆ ಇತ್ತು ಅಂತಂತಂದ್ರೆ ಅದು ಸ್ಟ್ರೆಸ್ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ಸರ್. ಈಗ 6.5 ಎಕರೆ ಕೃಷಿ ಮಾಡ್ಕೊಂಡು ಇದಕ್ಕೂ ಸಮಯ ಕೊಟ್ಕೊಂಡು ಮಾಡ್ಲಿಕ್ಕೆಲ್ಲ ಮನೇಲಿ ಎಷ್ಟು ಜನ ಇದ್ದಾರೆ, ಎಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮ್ಗೆ? ಸರ್, ನಮ್ಮ ಮನೆಯಲ್ಲಿ ಇರೋರು 4 ಜನ, ನಾನು, ನನ್ನ ಮಗ, ನಮ್ಮ ಮಿಸ್ಸಸ್ಸು, ನಮ್ಮ ತಾಯಿಯವರು, 4 ಜನ ಸರ್. ನಂದು 6 ಎಕರೆ ಜಮೀನು, ಲಿಮಿಟೆಡ್ ಕಲ್ಟಿವೇಷನ್ ಸರ್. ಆಮೇಲೆ ನಾವು ಕಂಪ್ಲೀಟ್ ಆಗೆಲ್ಲ ಆರ್ಗ್ಯಾನಿಕಲ್ಲೇ ಜೀವಾಮೃತ ಮತ್ತೆ ಪಂಚಗವ್ಯ ಅದ ತರ ಮಾಡಿ ನಾವು ಉಪಯೋಗಿಸೋದು. ಇಂದ ನನಗೆ ಲೇಬರ್ದು ಸಮಸ್ಯೆ ಅಂತ ಏನು ಅನ್ಸೋದೇ ಇಲ್ಲ ಸರ್. ಯಾಕೆಂದ್ರೆ ಒಬ್ಬರ ಇಬ್ಬರು ಒಂದು 3-4 ಜನ ಹೆಣ್ಮಕ್ಳಾದ್ರೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೆ ಏನು ಲೇಬರ್ಸ್ದೇನು ತೊಂದರೆ ಅನ್ಸಲ್ಲ ಸರ್. ನಾವು ಬರ್ತಿದ್ದಾರೆ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡ್ಕೊಂತೀವಿ. ಇಷ್ಟೆಲ್ಲ ಮಾಡ್ಕೊಂಡು ಸಂಸ್ಕರಣೆ ಮಾಡೋದೆಲ್ಲ ಏನು ಕಷ್ಟ ಅನ್ಸೋದಿಲ್ವ? ಕಷ್ಟ ಅನ್ಸಲ್ಲ ಸರ್, ಅನ್ಸಲ್ಲ ಸರ್. ಯಾಕೆ ಅಂತಂತಂದ್ರೆ ಈಗ ಇದು ನಮ್ಮ ಡ್ಯೂಟಿ, ಚಾಚು ತಪ್ಪದಂಗೆ ಅದನ್ನ. ಈಗ ಶಾಲೆಗೆ ಹೋಗೋ ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣನೇ ಸ್ನಾನ ಏನೋ ಮಾಡ್ಕೊಂಡು ಬುಕ್ಸ್ ಎಲ್ಲ ಜೋಡಿಸ್ಕೊಂಡು ಊಟ ಮಾಡ್ಕೊಂಡು ಶಾಲೆಗೆ ಹೋಗ್ತಾರೆ, ಮತ್ತೆ ಬರ್ತಾರೆ. ಆಮೇಲೆ ಈಗ ಒಬ್ಬ ಅಫಿಷಿಯಲ್ಸು ತನ್ನ ಪಾಡಿಗವರು ಅವ್ರವ್ರ ಕರ್ತವ್ಯಕ್ಕೆ ಅವರು, ಇದು ನಮ್ಮ ಕರ್ತವ್ಯ ಅದನ್ನ, ಇದು ಒಂಥರ ನಮಗೆ ಡ್ಯೂಟಿ ಇದ್ದಂಗೆ, ನಮ್ಮ ಡ್ಯೂಟಿ. ನಾಳೆ ಏನು ಮಾಡಬೇಕು ಒಂದು ಸಾಯಂಕಾಲನೇ ಪ್ರಿಪ್ಲಾನಲ್ಲಿ ಮಾಡ್ಕೊಂಡಿರ್ತೀವಿ, ಅದರಂತಾನೆ ವರ್ಕ್ ಮಾಡ್ತಾ ಬಂದಿದ್ದೀವಿ. ಈ ಕಡೆ ಎಲ್ಲ ನಿಮ್ಮ ಕಡೆ ಅಡಿಕೆ ಎಲ್ಲ ಸುಲಿಸಿ ಅವರೇ ಬೇಯಿಸಿ ಮಾರಾಟ ಮಾಡೋದ? ನಾವು ಸಾಕಷ್ಟು ಜನ ಬೇರೆ ರೈತರು ನೋಡ್ತೀವಿ, ತೋಟನ ಕೇಣಿ ಕೊಡ್ತೀವಪ್ಪ, ಕಾಂಟ್ರಾಕ್ಟ್ ಕೊಡ್ತೀವಿ, ನಮಗೆ ಲೇಬರ್ ಸಿಗೋದಿಲ್ಲ ಅನ್ನೋಂಥ ರೈತರೇ ಹೆಚ್ಚಿರ್ತಾರೆ. ಇಲ್ಲಿ ಒಂದು ಈ ಸಂಸ್ಕರಣಾ ಘಟಕ ಇರೋದ್ರಿಂದ ರೈತರಿಗೆ ಸಾಕಷ್ಟು ಅನುಕೂಲ ಆಗಿ ಒಂದು ಹೆಚ್ಚು ಲಾಭ ಪಡೀಲಿಕ್ಕೆ, ಈಗ ಮಧ್ಯವರ್ತಿಗಳ ಆವಳಿಂದ ಒಂದು ತಾವೇ ಸ್ವತಃ ಕಷ್ಟಪಟ್ಟು ಬೆಳೆದಿರ್ತಾರೆ, ಅವರೇ ಒಂದು ಅದರ ಫಲನ ಅನುಭವಿಸ್ಲಿಕ್ಕೆ ಅನುಕೂಲ ಆಗಿದೆ ಅನ್ಸುತ್ತೆ. ಹೌದು ಸರ್, ಈಗ ಸಾಕಷ್ಟು ಜನ ನಾವು ಯೂನಿಟ್ ಮಾಡಾದ್ಮೇಲೆ ನಾನು ಕೇಣಿ ಮಾಡೋದಕ್ಕಿಂತನು ಸಾಕಷ್ಟು ಜನ ರೈತರದೇ ಜಾಸ್ತಿ ನಾನು ಹಾಕೊಡೋದು ಸರ್. ಇಲ್ಲಿ ಏನಂತಂದ್ರೆ ನಂದು ಇಂಟೆನ್ಷನ್ ಇದ್ದಿದ್ದೇನೆ ಈ ಭಾಗದಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ರೈತರಿಗೆ ಒಂದು ಅನುಕೂಲ ಆಗಲಿ, ಯಾರಿಗೋ ಕೇಣಿ ಕೊಟ್ಬಿಟ್ಟು ಯಾರಿಗೋ ಇದನ್ನ ಮಾಡೋದಕ್ಕಿಂತನು ಅವ್ರಿಗೊಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ. ನೆಕ್ಸ್ಟ್ ನಮ್ದು ಇನ್ನೂ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀನಿ ಸರ್. ಒಬ್ಬ ರೈತರು ಅಡಿಕೆ ತೊಗೊಂಬಂದ್ರು ಅಂದರೆ ಅದನ್ನು ಸುಲಿಸಿ ಬೇಯಿಸಿ ಲಿಮಿಟೆಡ್ ಹಾಗೆ ಅದನ್ನು ಡ್ರೈ ಮಾಡಿ